ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಯೇ ಹೇ ಹರ್ ಭಾರತೀಯ ನಾಗರಿಕ ಕಿ ಶಿಕಾಯತ್ ಪರ್ ತ್ವರಿತ ಕಾರ್ಯವಾಹಿ ಕಿ ಗ್ಯಾರಂಟಿ ಕಾ ಪೋರ್ಟಲ್. ಸಿಪಿ ಗ್ರಾಮ್ಸ್ ಏಕ್ ಐಸೀ ವಿಶ್ವಸನೀಯ ಪ್ರಣಾಲಿ ಜೋ ಪ್ರತ್ಯೇಕ ನಾಗರಿಕ ಕೋ ಸಶಕ್ತ ಬನಾತಿ ಹೈ ಔರ್ ಸುಶಾಸನ್ ಕೆ ಹರ್ ಸ್ತರ್ ಪರ್ ಅಧಿಕಾರಿಯೋ ಕೆ ಜವಾಬ್ದೇಹಿ ಸುನಿಶ್ಚಿತ್ ಕರ್ತಿ ಹೈ. ಸಿಪಿ ಗ್ರಾಮ್ಸ್ ಸಂವೇದನಶೀಲ್ ಅಸರ್ದಾರ್ ಜವಾಬ್ದೇಹ. ಆಜ್ ಹಿ ಲಾಗಿನ್ ಕರೇ ಸಿಪಿ ಗ್ರಾಮ್ಸ್. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಾನಸಿಕ ಅನಾರೋಗ್ಯ ಯಾರಿಗೆ ಬೇಕಾದರೂ ಉಂಟಾಗಬಹುದು, ಆದರೆ ಇದು ದೆವ್ವ, ಭೂತ, ಜಾತಕ ದೋಷ, ಪಾಪದಿಂದ ಬರುವುದಿಲ್ಲ. ಮಾನಸಿಕ ಅನಾರೋಗ್ಯಕ್ಕೆ ಜೈವಿಕ, ಮಾನಸಿಕ, ಸಾಮಾಜಿಕ ಅಂಶಗಳೇ ಕಾರಣ. ಮೆದುಳಿನಲ್ಲಿ ಆಗುವಂತಹ ನ್ಯೂರೋ ಕೆಮಿಕಲ್ಸ್ ವ್ಯತ್ಯಾಸದಿಂದ ಉಂಟಾಗಬಹುದು. ಮಾನಸಿಕ ಸಮಸ್ಯೆಗಳು ಇದ್ದಲ್ಲಿ ಟೆಲಿಮಾನಸ್ 1441 ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕರೋಡ್ ಸೇ ಜ್ಯಾದಾ ಲೋಗೋ ಕೋ ಮುಫ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ತಜ್ಞ ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಹವಾಮಾನ ಮುನ್ಸೂಚನೆ ಮಾಹಿತಿ ಮತ್ತು ಹವಾಮಾನ ಮುನ್ಸೂಚನೆ ಆಧಾರಿತ ಕೃಷಿ, ಈ ವಿಷಯ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಯೋಜನೆ ಅಡಿಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಲಾವಣ್ಯ ಅವರಿಂದ ಮಾಹಿತಿ. ನಂತರ ಒಂದು ಕೃಷಿ ಹಾಡು. ಮೊದಲಿಗೆ ಹವಾಮಾನ ಮುನ್ಸೂಚನೆ ಮಾಹಿತಿ ಮತ್ತು ಹವಾಮಾನ ಮುನ್ಸೂಚನೆ ಆಧಾರಿತ ಕೃಷಿ, ಈ ವಿಷಯ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಯೋಜನೆ ಅಡಿಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಲಾವಣ್ಯ ಅವರಿಂದ ಮಾಹಿತಿ ಕೇಳೋಣಂತ. ನಮಸ್ಕಾರ, ನನ್ನ ಹೆಸರು ಲಾವಣ್ಯ. ನಾನು ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ವಿಜಯಪುರ ಹಿಟ್ನಳ್ಳಿ ಫಾರ್ಮ್, ಇಲ್ಲಿ ಅಖಿಲ ಭಾರತ ಕೃಷಿ ಹವಾಮಾನ ಶಾಸ್ತ್ರ ಸಮನ್ವಿತ ಸಂಶೋಧನಾ ಯೋಜನೆ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಯೋಜನೆ ಅಡಿಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ. ಇವತ್ತಿನ ಟಾಪಿಕ್ ಬಂದು ಹವಾಮಾನ ಮುನ್ಸೂಚನೆ ಮಾಹಿತಿ ಮತ್ತು ಹವಾಮಾನ ಮುನ್ಸೂಚನೆ ಆಧಾರಿತ ಕೃಷಿ, ಇದಕ್ಕೆ ಸಂಬಂಧಿಸಿದಂತೆ ನಾವು ಮಾತಾಡ್ತಿದ್ದೀವಿ. ಮೊದಲನೇದಾಗಿ ನೋಡೋದಾದರೆ ಹವಾಮಾನ ಅಂದರೆ ಒಂದು ಸ್ಥಳದಲ್ಲಿ ನಿರ್ದಿಷ್ಟ ಕಾಲಾವಧಿಯಲ್ಲಿ ಇರುವಂತಹ ಸರಾಸರಿ ವಾತಾವರಣದ ಪರಿಸ್ಥಿತಿಯನ್ನು ನಾವು ಹವಾಮಾನ ಅಂತ ಕರಿತೀವಿ. ಅಂದರೆ ಮಳೆ, ಬಿಸಿಲು, ವಾಯುಭಾರ, ಗಾಳಿ ಹಾಗೂ ಉಷ್ಣತೆಗಳ ಆಧಾರದ ಮೇಲೆ ಆಯಾ ಸ್ಥಳದ ಹವಾಮಾನವನ್ನು ನಾವು ನಿರ್ಧರಿಸ್ತೇವೆ. ವಾತಾವರಣದ ಬದಲಾವಣೆಗಳು ಆಕಸ್ಮಿಕವಾಗಿ ಆಗಬಹುದು ಅಥವಾ ಸರಿಯಾಗಿ ನಾವು ಗಮನಿಸಿದರೆ ಅಸಾಧಾರಣ ಆಗ್ಬೋದು. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಿರೋದೇನೆಂದರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅಂತಂದೇಳಿ ಹವಾಮಾನ ಬದಲಾವಣೆ, ಹವಾಮಾನ ವೈಪರೀತ್ಯ ಅನ್ನೋಕ್ಕಂತಹ ಈ ಪದಗಳನ್ನ ನಾವು ಬಹಳ ಕೇಳ್ತಾ ಇದ್ದೀವಿ. ಈಗ ಮೊದಲನೇದಾಗಿ ಹವಾಮಾನ ಬದಲಾವಣೆ ಅಂದರೆ ಏನು ಅಂದರೆ, ಇವಾಗ ಒಂದು ಪ್ರದೇಶದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಆಗುವಂತಹ ಈಗ ಮಳೆ ಸರಿಯಾದ ಸಮಯದಲ್ಲಿ ಆಗಲ್ಲ, ಹಾಗೆ ಆದ್ರೂ ಆಗೋಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಆಗೋದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಆಗುವಂಥದ್ದು, ಇಲ್ಲ ಮೇಲಿಂದ ಮೇಲೆ ಶೀತ ಗಾಳಿ ಬರೋದು, ಮೇಲಿಂದ ಮೇಲೆ ಉಷ್ಣ ಗಾಳಿಗಳು ಬರೋದು, ಮತ್ತೆ ಬರಗಾಲ ಆಗೋದು, ಈ ಎಲ್ಲ ಪರಿಸ್ಥಿತಿಗಳನ್ನು ನಾವು ಹವಾಮಾನ ಬದಲಾವಣೆ ಅಂತಂದೇಳಿ ಕರಿತೀವಿ. ಮೊದಲನೇದಾಗಿ ಹವಾಮಾನ ಬದಲಾವಣೆಗೆ ಮುಖ್ಯ ಕಾರಣ ಅಂದರೆ ಈಗಿನ ಜೀವನ ಶೈಲಿ, ಅಂದರೆ ಅತಿಯಾಗಿ ಕಾರ್ಖಾನೆಗಳಿಂದ ಹೊರಸೂಸುವಂತಹ ಏನು ಅನಿಲಗಳಾಗಿರಬಹುದು, ಆಮೇಲೆ ಏನು ಕೃಷಿಯಲ್ಲಿ ಬಳಸ್ತಿರುವಂತಹ ಈ ಕೀಟನಾಶಕಗಳ ಗೊಬ್ಬರಗಳ ಬಳಕೆಯಿಂದ ಆಗಿರಬಹುದು, ಈ ಎಲ್ಲ ಕಾರಣಗಳಿಂದ ಏನು ಹವಾಮಾನ ಬದಲಾವಣೆ ಅನ್ನೋದು ವೇಗ ಪಡ್ಕೊಳ್ತಾ ಇದೆ. ಮಿಕ್ಕಿದ್ದೆಲ್ಲ ನಾವು ಏನಂತಾರೆ ಕಂಟ್ರೋಲ್ ಮಾಡ್ಬೋದು, ಆದರೆ ಹವಾಮಾನ ಬದಲಾವಣೆ ಅನ್ನೋದು ಯಾರ ಕೈಯಲ್ಲಿಲ್ಲ. ಆದ್ದರಿಂದ ಇದರಿಂದ ಅತಿಯಾಗಿ ಹಾನಿಗೊಳಗಾಗ್ತಿರೋದಂದ್ರೆ ರೈತರು. ಈ ರೈತರು ಈ ಎಲ್ಲ ಹವಾಮಾನ ವೈಪರೀತ್ಯಗಳಿಂದ ಯಾವುದೆಲ್ಲ ನಷ್ಟಗಳನ್ನ ಅನುಭವಿಸ್ತದಂದ್ರೆ, ಈಗ ಬಿತ್ತನೆ ಕಾರ್ಯ, ಬಿತ್ತನೆಯಿಂದ ಹಿಡಿದು ಕಟಾವಿನವರೆಗೂ ನಾವು ಪ್ರತಿಯೊಂದು ಹಂತದಲ್ಲೂ ಈ ಒಂದು ಹವಾಮಾನ ಮಾಹಿತಿಯನ್ನ ಹವಾಮಾನದ ಮೇಲೇನೆ ಆಧಾರವಾಗಿರೋದು. ಈಗ ಬಿತ್ತನೆ ಮಾಡಿ ನಮಗೆ ಮುಂದಿನ 3 ದಿನಗಳಲ್ಲಿ ಯಾವುದೇ ಮಳೆ ಆಗಿಲ್ಲ ಅಂದ್ರೆ ನಮಗೆ ಮೊಳಕೆ ಬರದೇನೆ ಅಲ್ಲಿ ಬೆಳೆ ಹಾನಿ ಆಗುವಂಥದ್ದು ನಮಗೆ ಆಗುತ್ತೆ. ಈಗ ಬೆಳವಣಿಗೆ ಹಂತದಲ್ಲಿ ನಾವು ಯಾವುದೇ ಒಂದು ಸಿಂಪರಣೆ ತಗೊಂಡಿವಪ್ಪ ಅಂದರೆ, ಈಗ ಸಡನ್ ಆಗಿ ಮಳೆ ಆಯಿತು ಅಂದರೆ ನೀವು ಸಿಂಪರಣೆಗೆ ಹಾಕಿದಂತಹ ಎಲ್ಲ ಏನು ಖರ್ಚು ವೆಚ್ಚಗಳನ್ನೋದು ಲಾಸ್ ಆಗುವಂತಹ ಪರಿಸ್ಥಿತಿಗಳನ್ನ ಎದುರಿಸ್ತೀವಿ. ಈ ಎಲ್ಲ ಸಮಸ್ಯೆಗಳು, ಈ ರೀತಿಯಾದ ಸಮಸ್ಯೆಗಳನ್ನ ಅಂದರೆ ಕೃಷಿಯಲ್ಲಿ ಆಗಬಹುದಾದಂತಹ ನಷ್ಟಗಳನ್ನ, ಹವಾಮಾನ ವೈಪರೀತ್ಯದಿಂದ ಆಗುವಂತಹ ನಷ್ಟನ ಕಡಿಮೆ ಮಾಡ್ಕೋಬೇಕಂದ್ರೆ ನಾವು ಮಾಡಬೇಕಾದ ಒಂದು ಕೆಲಸ ಏನಂದ್ರೆ ಹವಾಮಾನ ಮುನ್ಸೂಚನೆ ಮಾಹಿತಿಯನ್ನು ತಿಳ್ಕೊಂಡು ನಾವು ಕೃಷಿಯ ಚಟುವಟಿಕೆಗಳನ್ನು ಮಾಡೋದ್ರಿಂದ ಕೃಷಿ ಹವಾಮಾನ ವೈಪರೀತ್ಯದಿಂದ ಆಗುವಂತಹ ನಷ್ಟನ ನಾವು ಆದಷ್ಟು ಕಡಿಮೆ ಮಾಡ್ಕೋಬಹುದು. ಈ ಒಂದು ಉದ್ದೇಶದಿಂದ ಭಾರತ ಹವಾಮಾನ ಇಲಾಖೆ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಅನ್ನೋಕ್ಕಂತಹ ಒಂದು ಯೋಜನೆಯನ್ನು ತಂದಿದೆ. ಈ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಯೋಜನೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಗ್ರಾಮೀಣ ಭಾಗದ ಜನರಿಗೆ ಹವಾಮಾನ ಮುನ್ಸೂಚನೆ ಮಾಹಿತಿ ಮತ್ತು ಕೃಷಿ ಆಧಾರಿತ ಕೃಷಿ ಸಲಹೆಗಳನ್ನು ನೀಡೋದು ಈ ಒಂದು ಯೋಜನೆಯ ಒಂದು ಮೂಲ ಉದ್ದೇಶ ಇದೆ. ಮೊದಲನೇದಾಗಿ ಹವಾಮಾನ ಮುನ್ಸೂಚನೆ ನೀಡಲು ಒಟ್ಟಾರೆಯಾಗಿ 4 ಬಗೆಯ ಹವಾಮಾನ ಮುನ್ಸೂಚನೆಗಳನ್ನು ಹವಾಮಾನ ಇಲಾಖೆ ನೀಡುತ್ತೆ. ಅದರಲ್ಲಿ ಮೊದಲನೇದಾಗಿ ನೌಕಾಸ್ಟ್, ಇಲ್ಲಿ ಹವಾಮಾನ ಮುನ್ಸೂಚನೆಯನ್ನು ಮುಂದಿನ 6 ಗಂಟೆಗಳ ಅಥವಾ 12 ಗಂಟೆಗಳವರೆಗೆ ಹವಾಮಾನ ಮುನ್ಸೂಚನೆ ಅಂದರೆ ಆಲಿಕಲ್ಲು, ಚಂಡಮಾರುತ, ಗುಡುಗು ಸಹಿತ ಮಳೆ ಮತ್ತು ಭಾರಿ ಮಳೆ ಅಂತಹ ಎಚ್ಚರಿಕೆಗಳನ್ನು ಈ ಹವಾಮಾನ ಮುನ್ಸೂಚನೆಯಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಎರಡನೇದಾಗಿ ಅಲ್ಪ ಶ್ರೇಣಿಯ ಹವಾಮಾನ ಮುನ್ಸೂಚನೆ, ಇಲ್ಲಿ ಅಲ್ಪ ಶ್ರೇಣಿ ಅಂದರೆ 1-3 ದಿನಗಳ ಅವಧಿಗೆ ನಮಗೆ ಮಳೆ, ತಾಪಮಾನ, ಚಂಡಮಾರುತದ ಎಚ್ಚರಿಕೆ ಮತ್ತು ಮೋಡ ಕವಿದ ವಾತಾವರಣಗಳಂತಹ ಹವಾಮಾನ ಮುನ್ಸೂಚನೆಯನ್ನು ನಾವು ಈ ಒಂದು ಸೂಚನೆಯಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದು ಮಧ್ಯಮ ಶ್ರೇಣಿಯ ಹವಾಮಾನ ಮುನ್ಸೂಚನೆ ಅಂತ, ಇದನ್ನು 3-10 ದಿನಗಳ ಅವಧಿಗೆ ನೀಡಲಾಗುತ್ತೆ. ಇಲ್ಲಿ ಮಳೆಯ ಪ್ರಮಾಣ, ಗಾಳಿಯ ವೇಗ, ಗಾಳಿಯ ದಿಕ್ಕು ಮತ್ತು ಮೋಡ ಕವಿದ ವಾತಾವರಣದಂತಹ ಮುನ್ಸೂಚನೆಯನ್ನು ನಾವು ಮಧ್ಯಮ ಶ್ರೇಣಿಯ ಹವಾಮಾನ ಮುನ್ಸೂಚನೆಯಲ್ಲಿ ನೋಡ್ಬೋದು. ನಮಗೆ ಕೃಷಿ ಚಟುವಟಿಕೆಗಳ ನಿರ್ಧಾರ ತೆಗೆದುಕೊಳ್ಳಲು ನಮಗೆ 3-5 ದಿನಗಳ ಸಮಯಾವಕಾಶ ಸಿಗೋದ್ರಿಂದ ಈ ಮಧ್ಯಮ ಶ್ರೇಣಿಯ ಹವಾಮಾನ ಮುನ್ಸೂಚನೆ ಅನ್ನೋದು ರೈತರಿಗೆ ಹೆಚ್ಚು ಉಪಯುಕ್ತವಾಗಿದೆ. ಅದಾದ ನಂತರ ದೀರ್ಘಾವಧಿಯ ಹವಾಮಾನ ಮುನ್ಸೂಚನೆ ಅಂತ, ಇಲ್ಲಿ ಏನಂದ್ರೆ 10-30 ದಿನಗಳ ಅವಧಿಗೆ ಮುನ್ಸೂಚನೆಗಳನ್ನ ನೀಡ್ತಾರೆ. ಈ ಒಂದು ಮುನ್ಸೂಚನೆಯೇ ನಮಗೆ ಬೆಳೆಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಇದು ಬಹಳ ಉಪಯೋಗ ಆಗುತ್ತೆ. ಹೀಗೆ ಈ ಹವಾಮಾನ ಮುನ್ಸೂಚನೆ ಮಾಹಿತಿಗಳನ್ನ ಕೃಷಿ ಹವಾಮಾನ ಘಟಕಗಳು ಅಂತಂದೇಳಿ ಈ ಘಟಕಗಳ ಮುಖಾಂತರ ಆಯಾ ಜಿಲ್ಲೆಯ ರೈತರಿಗೆ ತಲುಪಿಸುವಂತಹ ಕಾರ್ಯವನ್ನ ಈ ಯೋಜನೆ ಮುಖಾಂತರ ಮಾಡ್ತಾ ಇದ್ದೀವಿ. ನಿಮಗೆ ಈ ಹವಾಮಾನ ಮುನ್ಸೂಚನೆ ಮಾಹಿತಿ ಬೇಕಾದರೆ ನಮ್ಮ ಒಂದು ಇಲಾಖೆಯ ನಂಬರ್ ಇದೆ, ಈ ನಂಬರ್ ನೀವು ಕಾಲ್ ಮಾಡೋ ಮೂಲಕ ಈ ಹವಾಮಾನ ಮುನ್ಸೂಚನೆ ಮಾಹಿತಿಯನ್ನು ತಿಳ್ಕೋಬೋದು. ಈ ನಂಬರ್ ಬಂದು 9141620464. ಈ ನಮ್ಮ ಇಲಾಖೆ ನಂಬರ್, ಇದಕ್ಕೆ ಕಾಲ್ ಮಾಡೋ ಮುಖಾಂತರ ನಿಮಗೆ ಬಿಜಾಪುರ ಮತ್ತು ಗದಗ ಜಿಲ್ಲೆಯ ಹವಾಮಾನ ಮಾಹಿತಿ ಮುನ್ಸೂಚನೆಯನ್ನು ತಿಳ್ಕೋಬೋದು. ಹಾಗೆ ಈ ಯೋಜನೆಯ ಮುಖಾಂತರ ನಾವು ಕೆಲವೊಂದು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿದ್ದೀವಿ. ಈ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ನಂಬರ್ ಆ್ಯಡ್ ಮಾಡಿದ್ರೆ ನಾವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹವಾಮಾನ ಮುನ್ಸೂಚನೆ ಮತ್ತು ಕೃಷಿ ಸಲಹೆಗಳನ್ನ ಈ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ. ಇದು ವಾಟ್ಸಪ್ ಗ್ರೂಪ್ ಆಯಿತು. ಅದೇ ರೀತಿ ಭಾರತ ಹವಾಮಾನ ಇಲಾಖೆ ಈ ಮುನ್ಸೂಚನೆ ಮಾಹಿತಿಯನ್ನು ಕೆಲವೊಂದು ಮೊಬೈಲ್ ಅಪ್ಲಿಕೇಶನ್ಗಳ ಮುಖಾಂತರನು ನೀಡ್ತಾ ಇದೆ. ಭಾರತ ಹವಾಮಾನ ಇಲಾಖೆ ಕೆಲವೊಂದು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಇದೆ, ನೀವು ಅದನ್ನು ನಿಮ್ಮ ಸ್ಮಾರ್ಟ್ಫೋನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದರಿಂದನೂ ನೀವು ಮಾಹಿತಿಯನ್ನು ಪಡ್ಕೋಬೋದು. ಯಾವ್ಯಾವ ಹವಾಮಾನ ಮುನ್ಸೂಚನೆ ಮಾಹಿತಿ ನೀಡುವಂಥ ಆ್ಯಪ್ಗಳಿದೆ ಅಂದರೆ ಅದರಲ್ಲಿ ಮೊದಲೇದಾಗಿ ಮೇಘದೂತ ಆ್ಯಪ್ ಅಂತ. ಈ ಮೇಘದೂತ ಆ್ಯಪಲ್ಲಿ ನೀವು ಪ್ಲೇಸ್ಟೋರ್ಗೆ ಹೋಗಿ ಮೇಘದೂತ್ ಅಂತ ಟೈಪ್ ಮಾಡಿದ್ರೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಭಾಷೆ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಒಂದು ಲೊಕೇಶನ್ ಆಧಾರದ ಮೇಲೆ ನಿಮಗೆ ಹವಾಮಾನ ಮುನ್ಸೂಚನೆ ಮತ್ತು ಅದಕ್ಕೆ ತಕ್ಕಂತೆ ಕೃಷಿ ಸಲಹೆಗಳನ್ನೋದು ಈ ಮೇಘದೂತ ಅಪ್ಲಿಕೇಶನಲ್ಲಿ ನೀವು ನೋಡ್ಬೋದು. ಎರಡನೇದಾಗಿ ಮೌಸಮ್ ಅಂತ. ಈ ಮೌಸಮ್ ಅಪ್ಲಿಕೇಶನ್ ಅಷ್ಟೇ ಸಾಮಾನ್ಯ ಜನರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಇದನ್ನು ಮಾಡಲಾಗಿದೆ. ಇಲ್ಲಿ ಏನಂದ್ರೆ ಇಲ್ಲಿ ನೌಕಾಸ್ಟ್ ಮತ್ತೆ ಮಧ್ಯಮ ಶ್ರೇಣಿ ಹವಾಮಾನ ಮುನ್ಸೂಚನೆ ಸಿಗುತ್ತೆ. ಅಂದ್ರೆ ನೌಕಾಸ್ಟ್ ಅಂದ್ರೆ ಮುಂದಿನ 3 ಗಂಟೆ ಒಳಗಡೆ ಏನು ಹವಾಮಾನ ಮುನ್ಸೂಚನೆ ಇದೆ ಅದನ್ನು ನಿಮಗೆ GPS ಆಧಾರದ ಮೇಲೆ ಈ ಆ್ಯಪ್ ಮುಖಾಂತರ ಸೂಚನೆ ಅನ್ನೋದು ಸಿಗುತ್ತೆ. ಅದೇ ರೀತಿ ಈ ಹವಾಮಾನ ವೈಪರೀತ್ಯ ಇನ್ನೊಂದು ಗ್ರಾಮೀಣ ಭಾಗದಲ್ಲಿ ಸಮಸ್ಯೆ ಇರೋದಂದ್ರೆ ಗುಡುಗು ಮತ್ತು ಮಿಂಚಿನ ದಾಳಿ. ಅನೇಕ ಜಾನುವಾರುಗಳು ಈ ಗುಡುಗು ಮತ್ತು ಮಿಂಚಿನ ದಾಳಿಯಿಂದ ಹಾನಿಗೊಳಗಾಗ್ತಿದೆ. ಈ ಒಂದು ಮಾಹಿತಿ ಅಂದ್ರೆ ಗುಡುಗು ಮಿಂಚಿನ ಮುನ್ಸೂಚನೆ ಮೊದಲೇ ತಿಳ್ಕೊಳ್ಳೋದ್ರಿಂದ ನೀವು ಆದಷ್ಟು ಜಾನುವಾರುಗಳನ್ನ ರಕ್ಷಣೆ ಮಾಡ್ಕೋಬಹುದು. ಸೊ ಈ ಒಂದು ಉದ್ದೇಶದಿಂದ ಭಾರತ ಹವಾಮಾನ ಇಲಾಖೆ ಒಂದು ಅಪ್ಲಿಕೇಶನ್ ಅನ್ನ ಮಾಡಿದೆ. ದಾಮಿನಿ ಅಂತಂದೇಳಿ ಈ ಅಪ್ಲಿಕೇಶನ್ ಹೆಸರು. ದಾಮಿನಿ ಅಂತ ನೀವು ಪ್ಲೇಸ್ಟೋರ್ಗೆ ಹೋಗಿ ದಾಮಿನಿ ಅಂತ ಟೈಪ್ ಮಾಡಿ ಅಲ್ಲಿ ನೀವು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಆ್ಯಡ್ ಮಾಡಿ ಆಮೇಲೆ GPS ಆನ್ ಮಾಡಿಕೊಂಡಿದ್ರೆ ಮುಂದಿನ 30 ನಿಮಿಷದ ಒಳಗಡೆ 20 ಕಿಲೋಮೀಟರ್ ಅಂತರದಲ್ಲಿ ಏನಾದರೂ ಗುಡುಗು ಮಿಂಚು ಆಗೋ ಸಾಧ್ಯತೆ ಇದ್ರೆ ನಿಮಗೆ ಈ ದಾಮಿನಿ ಅನ್ನೋಕ್ಕಂಥ ಆ್ಯಪಿಂದ ನಿಮಗೆ ಸೂಚನೆಗಳನ್ನೋದು ಸಿಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಏನು ಇಲಾಖೆ ಈ ನಂಬರ್ಗೂ ಕಾಲ್ ಮಾಡಿ ನೀವು ಮಾಹಿತಿ ಕೇಳ್ಕೋಬಹುದು. ಹಾಗೆ ನಮ್ಮ ಹಿಟ್ನಳ್ಳಿ ಫಾರ್ಮ್ ಅಲ್ಲಿ ಹವಾಮಾನ ವಿಭಾಗಕ್ಕೆ ನೀವು ಭೇಟಿ ನೀಡೋದ್ರ ಮೂಲಕನೂ ನೀವು ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೋಬಹುದು ಅಂತ ಹೇಳ್ತಾ ನನ್ನ ಈ ಒಂದು ಮಾತುಗಳನ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಇದುವರೆಗೆ ಹವಾಮಾನ ಮುನ್ಸೂಚನೆ ಮಾಹಿತಿ ಮತ್ತು ಹವಾಮಾನ ಮುನ್ಸೂಚನೆ ಆಧಾರಿತ ಕೃಷಿ ಈ ವಿಷಯ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಯೋಜನೆ ಅಡಿಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಲಾವಣ್ಯ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು. ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿಹೆ ನಾನು ಬನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿಹೆ ನಾನು ಝರಿಯಾಗಿ ಕುಖ್ಯಾತನಾಗಿಹೆ ನಾನು ಸಜ್ಜಿನವಣಿ ಜೋಳ ಬಿತ್ತಿದ ಮ್ಯಾಲೆ ಕೇಳ ಸಜ್ಜಿನವಣಿ ಜೋಳ ಬಿತ್ತಿದ ಮ್ಯಾಲೆ ಕೇಳ ಬೀಜವ ತಿಂದು ಬೇಗುವೆ ನಾನು ರೈತನು ಬಾಯ್ ಬಡಿಯುವನು ಬೀಜವ ತಿಂದು ತೇಗುವೆ ನಾನು ರೈತನು ಬಾಯ್ ಬಡಿಯುವನು ಬನಕಿ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿಹೆ ನಾನು ಝರಿಯಾಗಿ ಕುಖ್ಯಾತನಾಗಿಹೆ ನಾನು ಅವರಿ ತೊಗರಿ ಶೇಂಗ ತರಕಾರಿ ಹೆಸರು ಅವರಿ ತೊಗರಿ ಶೇಂಗ ತರಕಾರಿ ಇವುಗಳ ಮೇಲೆ ಬದುಕುವೆ ನಾನು ರೈತನು ಬಾಯ್ ಬಡಿಯುವನು ಇವುಗಳ ಮೇಲೆ ಬದುಕುವೆ ನಾನು ರೈತನು ಬಾಯ್ ಬಡಿಯುವನು. ಬನಕಿ ಚಕ್ಕನೆ ಹುಳ, ಸಾವಿರ ಕಾಲಿನ ಹುಳ, ನೂರಾರು ಹೆಸರಿನ ಜೀವಿಯು ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು. ಮೊಳಕೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ, ಮೊಳಕೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ, ಎಲ್ಲವ ತಿಂದು ತೇಗುವೆ ನಾನು ರೈತನು ಬಾಯ್ ಬಡಿಯುವನು. ಎಲ್ಲವ ತಿಂದು ತೇಗುವೆ ನಾನು ರೈತನು ಬಾಯ್ ಬಡಿಯುವನು. ಬನಕಿ ಚಕ್ಕನೆ ಹುಳ, ಸಾವಿರ ಕಾಲಿನ ಹುಳ, ನೂರಾರು ಹೆಸರಿನ ಜೀವಿಯು ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು. ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ, ನಸುಕು ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ, ಬೆಳೆಗಳ ಮೇಲೆ ಬೆಳೆಯುವೆ ನಾನು ರೈತನು ಬಾಯ್ ಬಡಿಯುವನು. ಬೆಳೆಗಳ ಮೇಲೆ ಬೆಳೆಯುವೆ ನಾನು ರೈತನು ಬಾಯ್ ಬಡಿಯುವನು. ಒನಕಿ ಚಕ್ಕನೆ ಹುಳ, ಸಾವಿರ ಕಾಲಿನ ಹುಳ, ನೂರಾರು ಹೆಸರಿನ ಜೀವಿಯು ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು. ಕಪ್ಪೆ ಹಾವು ಇರುವೆ ಇವುಗಳಿಗೆ ಹೆದರುವೆ, ಕಪ್ಪೆ ಹಾವು ಇರುವೆ ಇವುಗಳಿಗೆ ಹೆದರುವೆ, ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯ್ ಬಡಿಯುವನು. ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯ್ ಬಡಿಯುವನು, ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯ್ ಬಡಿಯುವನು. ಬನಕಿ ಚಕ್ಕಲಿ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು. ಬನಕಿ ಚಕ್ಕಲಿ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು. ಪ್ರಿಯ ಕೆಳಗರೆ, ಈಗ ಕೇಳಿ, ದ್ರಾಕ್ಷಿಯಲ್ಲಿ ಅಧಿಕ ಉತ್ಪನ್ನ ಆದಾಯ ಮಾಡುವುದು ಹೇಗೆ? ಮಾತನಾಡುತ್ತಾರೆ ಸ್ಫೂರ್ತಿ ಹೊಂಬಾಳ್ಮಠ್. ದ್ರಾಕ್ಷಿ ಹೆಚ್ಚು ರುಚಿಕರವಾದ, ಪುನಶ್ಚೇತನ ನೀಡುವ ಮತ್ತು ದೇಹ ಪೋಷಣೆಗೆ ಬೇಕಾದ ಅವಶ್ಯ ಪೋಷಕಾಂಶಗಳನ್ನು ಒದಗಿಸಬಲ್ಲ ಹಣ್ಣಿನ ಬೆಳೆಯಾಗಿದ್ದು ಇದು ಸುಲಭವಾಗಿ ಜೀರ್ಣವೂ ಆಗುತ್ತದೆ. ದ್ರಾಕ್ಷಿ ಹೆಚ್ಚಿನ ಪ್ರಮಾಣದ ಸಕ್ಕರೆ, ಕ್ಯಾಲ್ಶಿಯಂ, ರಂಜಕ ಮತ್ತು ಕಬ್ಬಿಣಾಂಶವನ್ನು ಹೊಂದಿದೆ. ಇಂತಹ ಅತ್ಯಂತ ಉಪಯುಕ್ತ ಹಣ್ಣಿನ ಬೆಳೆಯಲ್ಲಿ ಅಧಿಕ ಆದಾಯ ಉತ್ಪನ್ನ ಮಾಡುವುದು ಹೇಗೆಂದು ಇಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಆದಾಯ ಹೆಚ್ಚಿಸಬೇಕಾದರೆ ದ್ರಾಕ್ಷಿಯ ಇಳುವರಿಯನ್ನು ಹೆಚ್ಚಿಸುವುದು ಅತ್ಯವಶ್ಯಕ. ಹಾಗಾಗಿ ಮೊದಲು ಗಮನಿಸಬೇಕಾಗಿರುವುದು ಮಣ್ಣಿನ ಫಲವತ್ತತೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಾವಯವ ಕೃಷಿ ಮಾಡುವುದು ಒಳ್ಳೆಯದು. ಇದರಿಂದ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿ ಅದರ ಹಣವನ್ನು ಉಳಿಸಬಹುದು. ಬೆಳೆಯ ತ್ಯಾಜ್ಯವಾದ ಒಣಗಿದ ಕಟ್ಟಿಗೆ, ಕಡ್ಡಿ, ಕೊಳೆತ ಗೊಂಚಲುಗಳನ್ನು ಎಸೆಯದೆ ಹೊಲದಲ್ಲೇ ಹಾಕಿ ಅದನ್ನು ಗೊಬ್ಬರವಾಗಿಸಬಹುದು. ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರಗಳಿಂದಲೂ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಮಣ್ಣಿನಲ್ಲಿರುವ ಲವಣಾಂಶಗಳ ಬಗ್ಗೆ ಪರಿಶೀಲಿಸಿ ರಾಸಾಯನಿಕ ಗೊಬ್ಬರಗಳಾದ NPK, ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಫಲವತ್ತತೆಯನ್ನು ಹೆಚ್ಚಿಸಬಹುದು. ನಾಟಿಯ ಸಮಯದಲ್ಲಿ ಪ್ರತಿ ಬಳ್ಳಿಗೆ 20 ಕಿಲೋ ಕೊಟ್ಟಿಗೆ ಅಥವಾ ತಿಪ್ಪೆ ಗೊಬ್ಬರ ಕೊಡಬೇಕು. ಅದರೊಂದಿಗೆ ಬೇವಿನ ಹಿಂಡಿ, ಎರೆಹುಳು ಗೊಬ್ಬರ ಹಾಗೂ ಬೋನ್ ಮೀಲ್ಗಳ ಪ್ರತಿ 1 ಕೆಜಿಯ ಮಿಶ್ರಣಗಳಿಂದ ಮಣ್ಣಿನ ಫಲವತ್ತತೆಯ ಜೊತೆಗೆ ಕೀಟಗಳ ತೊಂದರೆ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಆದ್ದರಿಂದ ದ್ರಾಕ್ಷಿಯಲ್ಲಿ ಸಾವಯವ ಕೃಷಿ ಮಾಡುವುದು ತುಂಬಾ ಒಳ್ಳೆಯದು ಹಾಗೂ ಇದರಿಂದ ಇಳುವರಿಯೂ ಹೆಚ್ಚುತ್ತದೆ. ನಂತರ ಹವಾಗುಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ ದ್ರಾಕ್ಷಿ ಉಷ್ಣವಲಯದ ಬೆಳೆ. ಆದ್ದರಿಂದ ಹಣ್ಣು ಬಿಡುವ ಕಾಲದಲ್ಲಿ ಮತ್ತು ಹೂ ಬಿಟ್ಟ ನಂತರ ಹಣ್ಣು ಆಗುವವರೆಗಿನ ಕಾಲದಲ್ಲಿ ಮಳೆಯಾದರೆ ಇದು ರೋಗಕ್ಕೆ ತುತ್ತಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಇದನ್ನು ಕಡಿಮೆ ನೀರಿನಲ್ಲಿ ಬೆಳೆಯುವುದು ಸೂಕ್ತ. ಅಕ್ಟೋಬರ್ ತಿಂಗಳ 2ನೇ ಭಾಗದಿಂದ ಜನವರಿ ತಿಂಗಳವರೆಗೆ ನಾಟಿಗೆ ಸೂಕ್ತವಾದ ಕಾಲ. ಇನ್ನು ತಳಿಗಳ ವಿಷಯಕ್ಕೆ ಬಂದರೆ ದ್ರಾಕ್ಷಿಯಲ್ಲಿ ಅನೇಕ ತಳಿಗಳಿದ್ದು ಸಾಮಾನ್ಯವಾಗಿ ಎಲ್ಲ ತಳಿಗಳು 15-18 ಟನ್ ಇಳುವರಿ ಕೊಡುವಂಥ ತಳಿಗಳೇ. ಆದರೆ ಅವುಗಳ ಗುಣಲಕ್ಷಣಗಳಲ್ಲಿ ವಿವಿಧತೆಯನ್ನು ಹೊಂದಿರುವುದರಿಂದ ಯಾವುದು ಹೆಚ್ಚು ಬೇಡಿಕೆಯಲ್ಲಿದೆ, ಹೆಚ್ಚು ಫಲದಾಯಕವಾಗುವುದು ಎಂಬುದನ್ನು ತಿಳಿದು ಅಂತಹ ತಳಿಗಳನ್ನು ಬೆಳೆದು ಮಾರಾಟ ಮಾಡುವುದರಿಂದ ಆದಾಯ ಹೆಚ್ಚು ಪಡೆಯಬಹುದು. ಅಂತಹ ತಳಿಗಳಲ್ಲಿ ಥಾಮ್ಸನ್ ಸೀಡ್ಲೆಸ್, ಸುನಾಕ, ಸೂಪರ್ ಸುನಾಕ, ದಿಲ್ಕುಶ್ ಇನ್ನೂ ಮುಂತಾದ ಅನೇಕ ತಳಿಗಳು ಅಧಿಕ ಆದಾಯ ಕೊಡಬಲ್ಲ ತಳಿಗಳು. ಥಾಮ್ಸನ್ ಸೀಡ್ಲೆಸ್ ಇದರ ಹೆಸರೇ ಹೇಳುವ ಹಾಗೆ ಬೀಜಗಳಿಲ್ಲದ ಹಣ್ಣುಗಳಾಗಿದ್ದು ಈ ತಳಿಗಳು ಒಣದ್ರಾಕ್ಷಿ ಅಂದರೆ ಮೊಣಕ ತಯಾರಿಸಲು ಯೋಗ್ಯವಾಗಿದೆ. ಈ ಮೊಣಕಗಳಿಂದಾಗುವ ಲಾಭವೇನೆಂದರೆ ಇವುಗಳನ್ನು ಜಾಸ್ತಿ ದಿನಗಳವರೆಗೆ ಸಂಗ್ರಹಿಸಿಡಬಹುದಾಗಿದೆ. ಸಾಮಾನ್ಯವಾಗಿ ಹಸಿ ದ್ರಾಕ್ಷಿಗಳನ್ನು ಬೇಡಿಕೆ ಇಲ್ಲದ ಸಮಯದಲ್ಲಿ ಸಂಗ್ರಹಿಸಿ ಮತ್ತೆ ಬೇಡಿಕೆಯ ಸಮಯದಲ್ಲಿ ಮಾರಲು ಸಾಧ್ಯವಿಲ್ಲ. ಹಾಳಾಗುವ ಸಾಧ್ಯತೆಯೇ ಹೆಚ್ಚು. ಒಣ ದ್ರಾಕ್ಷಿಯನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರುವುದರಿಂದ ಹೆಚ್ಚಿನ ಆದಾಯ ಪಡೆಯಬಹುದು. ಹಾಗೆ ಬೆಂಗಳೂರು ಬ್ಲೂ ಈ ತಳಿಯ ಹಣ್ಣುಗಳು ಕಪ್ಪು ಮಿಶ್ರಿತ ನೀಲಿ ಬಣ್ಣ ಹೊಂದಿದೆ. ಹಾಗೆಯೇ ಇದರ ರುಚಿ ಸ್ವಲ್ಪ ಹುಳಿಯಾಗಿದ್ದು ಇದನ್ನು ಬಹುದಿನಗಳ ಕಾಲ ಶೇಖರಿಸಿಡಬಹುದಾಗಿದೆ. ಈ ತಳಿಗೆ ಹಲವಾರು ರೋಗಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಇದೆ. ಹಾಗೆಯೇ ಇದರಲ್ಲಿ ವರ್ಷಕ್ಕೆ 2 ಬೆಳೆಗಳನ್ನು ಯಶಸ್ವಿಯಾಗಿ ಪಡೆಯಬಹುದು. ದಿಲ್ಕುಶ್ ತಳಿಯ ಹಣ್ಣುಗಳು ಬಹಳ ಉದ್ದವಾಗಿದ್ದು ಅತಿ ಆಕರ್ಷಣೆಯಿಂದ ಕೂಡಿರುತ್ತವೆ ಹಾಗೂ ಅಧಿಕ ಇಳುವರಿ ಕೊಡಬಲ್ಲದ್ದಾಗಿವೆ. ಹಾಗೆಯೇ ಶರತ್ ಸೀಡ್ಲೆಸ್ ಉತ್ತಮ ಗುಣಮಟ್ಟದ ಹಣ್ಣಾಗಿದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯಲ್ಲಿದೆ. ಗುಲಾಬಿ ತಳಿಯ ಹಣ್ಣುಗಳು ಸಿಹಿಯಾಗಿರುವುದಲ್ಲದೆ ಒಂದು ವಿಧವಾದ ಗುಲಾಬಿ ಹೂವಿನ ವಾಸನೆಯೂ ಇರುತ್ತದೆ. ಹೀಗೆ ಬ್ಲ್ಯಾಕ್ ಚಂಪಾ, ಅನಬ್ ಇ ಶಾಹಿ, ಫ್ಲೇಮ್ ಸೀಡ್ಲೆಸ್ ಗಳಂತ ಅನೇಕ ತಳಿಗಳು ತಮ್ಮದೇ ಆದ ವೈಕರ್ಯವನ್ನು ಹೊಂದಿದ್ದು ರೈತರು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆಯಲ್ಲಿರುವ ತಳಿಗಳನ್ನು ಬೆಳೆಯುವುದರಿಂದ ಹೆಚ್ಚು ಆದಾಯ ಪಡೆಯಬಹುದು. ಇನ್ನು ದ್ರಾಕ್ಷಿ ಹಣ್ಣಿನಲ್ಲಿ ಮೌಲ್ಯವರ್ಧಕಗೊಳಿಸಲಾಗುವ ತಳಿಗಳನ್ನು ಬೆಳೆಯಬಹುದು. ಅರ್ಕ ಕಾಂಚನ್, ಅರ್ಕ ಶ್ಯಾಮ್ ತಳಿಗಳು ಹೆಚ್ಚಿನ ಗುಣಮಟ್ಟದ ತಳಿಯಾಗಿದ್ದು ಒಣ ದ್ರಾಕ್ಷಿ ಮತ್ತು ದ್ರಾಕ್ಷಾರಸ ತಯಾರಿಕೆಗೆ ಹೆಚ್ಚು ಸೂಕ್ತವಾಗಿವೆ. ಹಾಗೆ ಜ್ಯಾಮ್, ಜೆಲ್ಲೀಸ್, ಜ್ಯೂಸ್, ಚಾಕ್ಲೇಟ್ಗಳಂಥ ತಯಾರಿಕೆಗೆ ಬೇಕಾಗುವ ಬೆರ್ರಿಗಳನ್ನು ಬೆಳೆಯಬಹುದು. ಇವೆಲ್ಲ ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರದಲ್ಲಿ ಸಿಗುವ ಪದಾರ್ಥಗಳು. ಈ ತರಹದ ಮೌಲ್ಯವರ್ಧಕಕ್ಕೆ ಬೇಕಾಗುವ ತಳಿಗಳನ್ನು ಬೆಳೆಯುವುದರಿಂದಲೂ ಆದಾಯವನ್ನು ಹೆಚ್ಚಿಸಬಹುದು. ಇತ್ತೀಚಿನ ದಿನಗಳಲ್ಲಿ ರೈತರು ನಾಟಿ ಅಂತರವನ್ನು ಕಡಿಮೆಗೊಳಿಸಿ ಹೆಚ್ಚು ಬಳ್ಳಿಗಳನ್ನು ನಾಟಿ ಮಾಡಿ ಹೆಚ್ಚಿನ ಇಳುವರಿ ಮತ್ತು ಆದಾಯವನ್ನು ಆರಂಭದ ವರ್ಷಗಳಲ್ಲಿ ಪಡೆಯುವ ವಾಡಿಕೆ ಬೆಳೆಸಿಕೊಂಡಿದ್ದಾರೆ. ಆದರೆ ಇದರಿಂದ ಕೀಟಗಳ ತೊಂದರೆ ಹಾಗೂ ರೋಗಕ್ಕೆ ತುತ್ತಾಗುವ ಹೆಚ್ಚಿನ ಸಾಧ್ಯತೆ ಇರುತ್ತದೆ. ಇಳುವರಿ ಹೆಚ್ಚಿಸಲು ಬಳ್ಳಿಗಳ ಸಂಖ್ಯೆ ಎಷ್ಟು ಮುಖ್ಯವೋ ಅಷ್ಟೇ ಅವುಗಳ ಪೂರೈಕೆಗಳನ್ನು ಪೂರೈಸುವುದೂ ಮುಖ್ಯ. ಸೂರ್ಯನ ಬೆಳಕು, ಗಾಳಿ ಸರಿಯಾದ ಪ್ರಮಾಣದಲ್ಲಿ ದೊರೆತಾಗ ಬಳ್ಳಿಗಳ ಬೆಳವಣಿಗೆ ಉತ್ತಮವಾಗಿರಲು ಸಾಧ್ಯ. ಸಾಮಾನ್ಯವಾಗಿ ಸಾಲುಗಳ ಮಧ್ಯೆ 10 ಫೂಟ್, ಗಿಡಗಳ ಮಧ್ಯೆ 6 ಫೂಟ್ ಅಂತರ ಇರುವುದು ಒಳ್ಳೆಯದು. ದ್ರಾಕ್ಷಿ ಬೆಳೆಯಲು ಪ್ರದೇಶದ ಆಯ್ಕೆ ಮತ್ತು ಲೇಔಟ್ ಸಲುವಾಗಿ ವಿಸ್ತರಣಾ ನಿರ್ದೇಶಕರು ಅಥವಾ ತೋಟಗಾರಿಕೆ ವಿಜ್ಞಾನಿಗಳನ್ನು ಸಂಪರ್ಕಿಸಬಹುದು. ಇನ್ನು ದ್ರಾಕ್ಷಿ ಇಳುವರಿಯನ್ನು ಹಾಗೂ ಗುಣಮಟ್ಟವನ್ನು ಸುಧಾರಿಸಿ ಹೆಚ್ಚಿನ ಆದಾಯ ಪಡೆಯಲು ಕೆಲವು ತಂತ್ರಗಳನ್ನು ಬಳಸಬಹುದು. ಮೊದಲಿಗೆ ನಿಪ್ಪಿಂಗ್ ಮಾಡುವುದರಿಂದ, ಅಂದರೆ ಚಿಗುರಿನ ತುದಿಗಳನ್ನು ತೆಗೆದುಹಾಕುವುದು. ಇದರಿಂದ ಅನಗತ್ಯ ಬೆಳವಣಿಗೆಯನ್ನು ತಡೆಯಬಹುದು. ಅತಿಯಾದ ಕೆನೋಪಿ ಬೆಳವಣಿಗೆಯನ್ನು ತಡೆದು ಹಣ್ಣಿನ ಬೆಳವಣಿಗೆ ಮತ್ತು ಗುಣಮಟ್ಟವನ್ನು ಸುಧಾರಿಸಬಹುದು. ಎರಡನೆಯದಾಗಿ PGRs ಗಳನ್ನು ಬಳಸುವುದರಿಂದ ಬೆಳವಣಿಗೆಯನ್ನು ನಿಯಂತ್ರಿಸಬಹುದು. ದ್ರಾಕ್ಷಿ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಿಸುವಲ್ಲಿ ಪಿಜಿಆರ್ಸ್ಗಳು ಬಹು ಮಹತ್ವದ್ದು. ಗೊಂಚಲುಗಳನ್ನು ಪೂರ್ತಿ ಹೂ ಅರಳಿದ ಹಂತದಲ್ಲಿ 20 ppm ಮತ್ತು ನಂತರ ಕಾಯಿ ಕಚ್ಚುವ ಹಂತದಲ್ಲಿ 50 ppm ಗಿಬ್ಬರ್ಲಿಕ್ ಆಸಿಡ್ನಲ್ಲಿ ಅದ್ದುವುದರಿಂದ ಗೊಂಚಲಿನ ಹಣ್ಣುಗಳು ಒತ್ತಾಗಿರುವುದು ಕಡಿಮೆಯಾಗುವುದಲ್ಲದೆ ಗೊಂಚಲು ಮತ್ತು ಹಣ್ಣುಗಳ ಗಾತ್ರ ದ್ವಿಗುಣವಾಗುತ್ತದೆ. ಸೈಟೋಕೈನಿನ್ ಹಾರ್ಮೋನ್ ಅನ್ನು ಎಲೆಗಳು ಒಣಗಿ ಉದುರುವುದನ್ನು ತಪ್ಪಿಸಲು ಬಳಸಬಹುದು. ಎಥ್ರೆಲ್ ಹಾರ್ಮೋನ್ ಅನ್ನು ಕೆಂಪು ಮತ್ತು ಕಪ್ಪು ದ್ರಾಕ್ಷಿ ತಳಿಗಳಲ್ಲಿ ಬಣ್ಣದ ಬೆಳವಣಿಗೆ ಹೆಚ್ಚಿಸಲು, ಏಕಕಾಲಕ್ಕೆ ಹಣ್ಣಾಗಿಸಲು ಬಳಸಬಹುದು. ಅಬ್ಸಿಸಿಕ್ ಆಸಿಡ್ ಹಾಗೆ ಬಿಆರ್ಸ್ಗಳನ್ನು ಬಳಸುವುದರಿಂದ ಇಳುವರಿ ಹಾಗೂ ಗುಣಮಟ್ಟವನ್ನು ಹೆಚ್ಚಿಸಬಹುದು. ಮೂರನೆಯದಾಗಿ ಬೇರುಕಾಂಡಗಳ ಬಳಕೆ. ದ್ರಾಕ್ಷಿಯಲ್ಲಿ ಇಳುವರಿ, ಗುಣಮಟ್ಟ ಮತ್ತು ಒತ್ತಡ ಸಹಿಷ್ಣುತೆಯನ್ನು ಸುಧಾರಿಸಲು ಸರಿಯಾದ ಬೇರುಕಾಂಡವನ್ನು ಆರಿಸುವುದು ಮುಖ್ಯ. ಬರ ನಿರೋಧಕತೆಗೆ 1103 ಪಾಲ್ಸೆನ್ ಮತ್ತು ಡಾಗ್ರಿಡ್ಜ್ ನಂತಹ ಬೇರುಕಾಂಡಗಳನ್ನು ಒಳಪ್ರದೇಶದಲ್ಲಿ ಬಳಸಬೇಕು. ರೋಗ ನಿರೋಧಕತೆಗೆ 1613C ಮತ್ತು ಎಸೋಫೋರ್ ನಂತಹ ಬೇರುಕಾಂಡಗಳು ನೆಮಟೋಡ್ ಮತ್ತು ಮಣ್ಣಿನಿಂದ ಹರಡುವ ರೋಗಕಾರಕಗಳಿಂದ ದೂರವಿರಲು ಸಹಾಯಕವಾಗುತ್ತವೆ. 1614C ಮತ್ತು 420A ಅತಿಯಾದ ಬಳ್ಳಿಯ ಶಕ್ತಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಇದು ಸಮತೋಲಿತ ಬೆಳವಣಿಗೆ ಮತ್ತು ಉತ್ತಮ ಗುಣಮಟ್ಟದ ಹಣ್ಣುಗಳಿಗೆ ಕಾರಣವಾಗುತ್ತದೆ. ನಾಲ್ಕನೆಯದಾಗಿ ಗ್ರೀನ್ ಹೌಸ್ ಮತ್ತು ಪಾಲಿಹೌಸ್ಗಳಂತಹ ರಚನೆಗಳಿಂದ ಪರಿಸರ ಪರಿಸ್ಥಿತಿಯನ್ನು ನಿಯಂತ್ರಿಸಬಹುದು. ಉತ್ತಮ ತಾಪಮಾನ ಮತ್ತು ತೇವಾಂಶ ನಿರ್ವಹಣೆಯಿಂದ ಮಾರುಕಟ್ಟೆ ಬೇಡಿಕೆಯನ್ನು ಪೂರೈಸಲು ಆರಂಭಿಕ ಅಥವಾ ತಡವಾದ ಕೊಯ್ಲಿಗೆ ಸಹಾಯ ಮಾಡುತ್ತದೆ. ಮಳೆ ಅಥವಾ ಆಲಿಕಲ್ಲು ಮಳೆಗಳಿಂದ ಸಂರಕ್ಷಿಸಬಹುದು. ಇದರಿಂದ ರೋಗಗಳಿಗೆ ತುತ್ತಾಗುವುದರಿಂದ ದೂರವಾಗಬಹುದು. ಅಷ್ಟೇ ಅಲ್ಲದೆ ಏಕರೂಪದ ಹಣ್ಣಾಗುವಿಕೆಗೆ ಸಹಾಯವಾಗುತ್ತದೆ. ಈ ತರಹದ ತಂತ್ರಗಳಿಂದ ದ್ರಾಕ್ಷಿ ಬೆಳೆಗಾರರು ಇಳುವರಿ ಮತ್ತು ಗುಣಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು. ಉತ್ತಮ ಮೌಲ್ಯ ಲಾಭದಾಯಕತೆಯನ್ನು ಕೂಡ ಹೆಚ್ಚಿಸಬಹುದು. ದ್ರಾಕ್ಷಿಯಲ್ಲಿ ದುಂಬಿಗಳು, ಥ್ರಿಪ್ಸ್ ನುಷಿ, ಗ್ರಾಸ್ ಹಾಪರ್, ಸ್ಟೆಮ್ ಬೋರರ್ಗಳಂತ ಕೀಟಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡುವುದು ಅತ್ಯವಶ್ಯಕ. ನನ್ನ ವೈಯಕ್ತಿಕ ಅಭಿಪ್ರಾಯವೇನೆಂದರೆ, ಮಾರುಕಟ್ಟೆಯಲ್ಲಿ ಅನೇಕ ಬಯೋ ಪೆಸ್ಟಿಸೈಡ್ಸ್ಗಳು ದೊರೆಯುತ್ತವೆ. ಕೆಮಿಕಲ್ ಪೆಸ್ಟಿಸೈಡ್ಸ್ಗಳಿಗಿಂತ ಪರಿಸರಕ್ಕೆ ಹಾನಿಯಾಗದಂತೆ ಕೀಟಗಳನ್ನು ನಿರ್ವಹಣೆ ಮಾಡುವ ಬಯೋ ಪೆಸ್ಟಿಸೈಡ್ಸ್ಗಳನ್ನು ಬಳಸಿ. ಹಾಗೆಯೇ ಬಯೋ ಫರ್ಟಿಲೈಸರ್ಗಳನ್ನು ಬಳಸಿ. ಕೀಟನಾಶಕಗಳನ್ನು ಬಳಸಲು ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಇರುತ್ತದೆ. ಕೀಟವನ್ನು ನಿರ್ವಹಣೆ ಮಾಡದಿದ್ದಲ್ಲಿ ಆದಾಯಕ್ಕೆ ತೊಂದರೆಯಾಗುತ್ತದೆ ಎಂಬ ಹಂತದಲ್ಲಿ ಕೀಟನಾಶಕಗಳನ್ನು ಬಳಸುವುದು ಸೂಕ್ತ. ಅಲ್ಲಿಯವರೆಗೆ ಯಾವುದೇ ರೀತಿಯ ಪೆಸ್ಟಿಸೈಡ್ಸ್ಗಳನ್ನು ಬಳಸಬಾರದು. ಇನ್ನು ರೋಗದ ವಿಷಯಕ್ಕೆ ಬಂದರೆ, ಡೌನಿ ಮಿಲ್ಡ್ಯೂ, ಪೌಡರಿ ಮಿಲ್ಡ್ಯೂ, ಆಂಥ್ರಾಕ್ನೋಸ್ ರೋಗಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಇವುಗಳನ್ನು ತಡೆಯಲು ನೀರಾವರಿಯಲ್ಲಿ ಕಡಿಮೆ ನೀರನ್ನು ಬಳಸಬೇಕು. ದ್ರಾಕ್ಷಿ ಗೊಂಚಲು ಕೊಯ್ಲು ಮಾಡಿದ ನಂತರ ಹಣ್ಣಾಗುವುದಿಲ್ಲ. ಆದ್ದರಿಂದ ಹಣ್ಣಾಗದ ಗೊಂಚಲುಗಳನ್ನು ಕೊಯ್ಲು ಮಾಡಬಾರದು. ಬಹುತೇಕ ಎಲ್ಲಾ ಹಣ್ಣುಗಳು ಸಮನಾದ ಬಣ್ಣವನ್ನು ಹೊಂದಿದಾಗ ಮತ್ತು 16% ಸಕ್ಕರೆ ಅಂಶ ಇದ್ದಾಗ ಕೊಯ್ಲು ಮಾಡುವುದು ಒಳ್ಳೆಯದು. ಕೊಯ್ಲು ಮಾಡಿದ ನಂತರ ಹಣ್ಣುಗಳನ್ನು ಸಾಗಿಸುವ ಸಮಯದಲ್ಲಿ ಅಥವಾ ಪ್ಯಾಕ್ ಮಾಡುವ ಸಮಯದಲ್ಲಿ ಹಾಳಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. 27% ದ್ರಾಕ್ಷಿಯು ಕೊಯ್ಲಿನ ನಂತರವೇ ಹಾಳಾಗುತ್ತದೆ. ಆದ್ದರಿಂದ ಕೊಯ್ಲಾದ ಹಣ್ಣುಗಳನ್ನು ಜಾಗರೂಕತೆಯಿಂದ ಸಾಗಿಸುವುದು ತುಂಬಾ ಮುಖ್ಯ. ದ್ರಾಕ್ಷಿ ಉಷ್ಣವಲಯದ ಬೆಳೆಯಾಗಿರುವುದರಿಂದ ಅತಿ ತಂಪಾದ ವಾತಾವರಣ ಹೊಂದಿರುವ ಯುರೋಪ್, ರಷ್ಯಾಗಳಂತಹ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವುದರಿಂದಲೂ ಹೆಚ್ಚು ಆದಾಯ ಪಡೆಯಬಹುದು. ಯಾವುದೇ ಹಣ್ಣಿನ ಆದಾಯ ಹೆಚ್ಚಿಸಲು ಅದರ ಇಳುವರಿಯನ್ನು ಹೆಚ್ಚಿಸುವುದು ಅಗತ್ಯವಾಗಿದೆ. ಆದ್ದರಿಂದ IIHR ಬೆಂಗಳೂರಿನ ವಿಜ್ಞಾನಿಗಳು ದ್ರಾಕ್ಷಿಯ ಇಳುವರಿಯನ್ನು ಹೆಚ್ಚಿಸಲು ಅರ್ಕಾ ಗ್ರೇಪ್ ಸ್ಪೆಷಲ್ ಎಂಬ ಸೂಕ್ಷ್ಮ ಪೋಷಕಾಂಶವನ್ನು ಬಿಡುಗಡೆಗೊಳಿಸಿದ್ದಾರೆ. ಇದನ್ನು 15 liter ನೀರಿನಲ್ಲಿ 75 g ಹಾಕಿ ಸಿಂಪಡಿಸುವುದರಿಂದ ದ್ರಾಕ್ಷಿಯ ಇಳುವರಿಯನ್ನು ಹೆಚ್ಚಿಸಬಹುದು. ಇದರ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರಕ್ಕೆ ಭೇಟಿ ನೀಡಬಹುದು. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೆ ದ್ರಾಕ್ಷಿಯಲ್ಲಿ ಅಧಿಕ ಆದಾಯ ಉತ್ಪನ್ನ ಮಾಡುವುದು ಹೇಗೆ ಮಾತನಾಡಿದವರು ಸ್ಫೂರ್ತಿ ಹೊಂಬಾಳ್ಮಾಡ್. ಇನ್ನು ಮುಂದೆ ಜನಪದ ಸಂಗೀತ. ಯಾಕ ಚಿಂತೆ ಮಾಡತೀರಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ, ಯಾತರ ಸುಖವಿಲ್ಲ ಎಲೆ ಮನವೇ. ಮನವೇ ಎಲೆ ಮನವೇ ಎಲೆ ಮನವೇ ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ ನೀನು, ಸುಳ್ಳತನ ಹೇಳಬಾರದು ಎಲೆ ಮನವೇ ನೀನು, ಬಲ್ಲಂತ ಜ್ಞಾನಿಗಳು ಬಂದಷ್ಟು ಹೇಳಿದ್ದಾರೆ, ಬಲ್ಲಂತ ಜ್ಞಾನಿಗಳು ಬಂದಷ್ಟು ಹೇಳಿದ್ದಾರೆ, ಅಲ್ಲಂತೂ ಅನ್ನಬಾರದು ಎಲೆ ಮನವೇ ನೀನು, ಅಲ್ಲಂತೂ ಅನ್ನಬಾರದು ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು, ಮೂರ ದಿನದ ಸಂತಿ ಎಲೆ ಮನವೇ, ಸೇರಾದವರ ಮುಂದ ಕಾಲು ಜಾರಿ ಬೀಳದಂಗ, ಸೇರಾದವರ ಮುಂದ ಕಾಲು ಜಾರಿ ಬೀಳದಂಗ, ಸೇರಾದವರ ಮುಂದ ಕಾಲು ಜಾರಿ ಬೀಳದಂಗ, ಪರಗಿ ಬರಬೇಕು ಎಲೆ ಮನವೇ, ಪರಗಿ ಬರಬೇಕು ಎಲೆ ಮನವೇ. ಆಸೆ ಅಳಿಯಬೇಕು ಎಲೆ ಮನವೇ ಇದು, ಹೆಸಿಕೆ ಸಂಸಾರ ಎಲೆ ಮನವೇ, ಆಸೆ ಅಳಿಯಬೇಕು ಎಲೆ ಮನವೇ ಇದು, ಹೆಸಿಕೆ ಸಂಸಾರ ಎಲೆ ಮನವೇ. ದೇಶದೊಳಗ ನಮ್ಮ ಗುಡ್ಡದ ಮಾಥನ, ದೇಶದೊಳಗ ನಮ್ಮ ಗುಡ್ಡದ ಮಾಥನ, ದೇಶದೊಳಗ ನಮ್ಮ ಗುಡ್ಡದ ಮಾಥನ, ದಾಸವ ಮರಿಬೇಡ ಎಲೆ ಮನವೇ, ದಾಸವ ಮರಿಬೇಡ ಎಲೆ ಮನವೇ. ಎಲೆ ಮನವೇ ಎಲೆ ಮನವೇ ಎಲೆ ಮನವೇ ಎಲೆ ಮನವೇ.